ಬದಲಾಗುತ್ತಿದೆ ಎಂದು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಿ ಬೋಪಣ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 28ರಂದು ಕಾರವಾರ ತಾಲೂಕಿನ ನೇವಲ್ ಬೇಸ್ಗೆ ಪ್ರವಾಸ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಬಂದು ಹೋಗುವವರೆಗೂ ಸುರಕ್ಷತೆಯ ಕಾರಣದಿಂದ ಅಂದು ಮಧ್ಯಾಹ್ನ 3:30 ಹಾರವಾಡದಿಂದ ಮಾಜಾಳಿಯವರೆಗಿನ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ನಿರ್ಬಂಧಿಸಲಾಗಿದೆ. ಎಲ್ಲಾ ಮೀನುಗಾರರು ಹಾಗೂ ದೋಣಿ ಮಾಲೀಕರು ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಉತ್ತರ ಕನ್ನಡ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2030ರ ವೇಳೆಗೆ ಬೆಂಗಳೂರು ಸೇರಿದಂತೆ 48 ಪ್ರಮುಖ ನಗರಗಳಲ್ಲಿ ರೈಲುಗಳ ಸಾಮರ್ಥ್ಯ ದ್ವಿಗುಣಕ್ಕೆ ಭಾರತೀಯ ರೈಲ್ವೆ ಚಿಂತನೆ. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ, ಮೃತರ ಸಂಖ್ಯೆ 2ಕ್ಕೆ ಏರಿಕೆ. ಚಿತ್ರದುರ್ಗದ ಬಳಿ ಸಂಭವಿಸಿದ ಬಸ್ ಅಪಘಾತ ತನಿಖೆಗೆ ಮುಖ್ಯಮಂತ್ರಿ ಸೂಚನೆ. ಹೊಸ ವರ್ಷಾಚರಣೆಗೆ ಸಿದ್ಧತೆ, ಭಾನುವಾರ ಉನ್ನತ ಅಧಿಕಾರಿಗಳ ಸಭೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. 1 ವರ್ಷದ ಒಳಗೆ ಎತ್ತಿನ ಹೊಳೆ ಯೋಜನೆ ಸಂಪೂರ್ಣ, ಸಚಿವ ಮುನಿಯಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಆತ್ಮೀಯ ಕೇಳುಗರಿಗೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಸಂಸ್ಥೆಯು ಹಮ್ಮಿಕೊಂಡಿರತಕ್ಕಂಥ 15ನೇ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸಂಸ್ಥೆಯು ನಡೆಸಿಕೊಟ್ಟಂತಹ 14ನೇ ಹವಾಮಾನ ಮಿತ್ರ ಕಾರ್ಯಕ್ರಮ ವಿಷಯ ಕುರಿತಂತೆ ಹಲವಾರು ಶ್ರೋತೃಗಳು ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವುಗಳಿಗೆ ಉತ್ತರ ನೀಡಲಿದ್ದಾರೆ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ.ಕೆ. ಚಕ್ರವರ್ತಿಯವರು. ಇದಾದ ನಂತರ ಭಾರತೀಯ ಹವಾಮಾನ ಇಲಾಖೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಿ.ಎಸ್. ಪಾಟೀಲ್ರವರು ರಾಜ್ಯದಲ್ಲಿ ಮುಂದಿನ 15 ದಿನಗಳ ಕಾಲ ಯಾವ ರೀತಿಯಾದಂಥ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಹವಾಮಾನ ಬದಲಾವಣೆ ಮತ್ತು ಸಾರಿಗೆ ಕ್ಷೇತ್ರ, ಇದಕ್ಕೆ ಇರತಕ್ಕಂಥ ಒಂದು ಸಂಬಂಧ ಮತ್ತು ಯಾವ ರೀತಿಯಾದಂಥ ಸುಸ್ಥಿರ ಕ್ರಮಗಳನ್ನು ನಮ್ಮ ಮೆಟ್ರೋ ಕೈಗೊಂಡಿದೆ ಮತ್ತು ಇವುಗಳನ್ನು ಯಾವ ರೀತಿ ಅನುಷ್ಠಾನಗೊಳಿಸ್ತಿದೆ ಮತ್ತು ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಯೋಜನೆಯಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಮೆಟ್ರೋದ ಅಧಿಕಾರಿಗಳಾದಂಥ ಡಾಕ್ಟರ್ ಪೃಥ್ವಿರವರು. ಎಲ್ಲ ಶ್ರೋತೃಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡಿಬೇಕು ಅಂತ ಕೋರ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಕೇಳುವರೆ, ಇವತ್ತು ನಾವು ಹವಾಮಾನ ಮಿತ್ರ 15ನೇ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಸಂಚಾರ ದಟ್ಟಣೆ ಮತ್ತು ಹವಾಮಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಬೆಂಗಳೂರು ನಗರ ಸಂಚಾರದಲ್ಲಿ ನಮಗೆ ಹವಾಮಾನ ದಟ್ಟಣೆಯಿಂದ ಯಾವ ಥರ ತ್ರಾಸ ಆಗ್ತಾ ಇದೆ, ಯಾವ ಥರ ಅನಾನುಕೂಲ ಆಗ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ನಮ್ಮ ಮೆಟ್ರೋದ ಹಿರಿಯ ಅಧಿಕಾರಿಗಳಾದ ಪೃಥ್ವಿ MS ಅವರು ನಮ್ಮ ಜೊತೆ ಇದ್ದಾರೆ. ಪೃಥ್ವಿಯವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮುಖ್ಯವಾಗಿ ಈ ಸಂಚಾರ ದಟ್ಟಣೆ ಅಂದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಬಗ್ಗೆನೇ ಯಾವಾಗೂ ಸುದ್ದಿ ಆಗ್ತಾನೆ ಇರುತ್ತೆ, ಚರ್ಚೆ ಆಗ್ತಾನೆ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಬೆಂಗಳೂರು ಟ್ರಾಫಿಕ್ ಅಂತೆ, ಸಂಚಾರ ಜಾಮ್ ಆಗಿದೆಯಂತೆ, ಟ್ರಾಫಿಕ್ ಸ್ಥಿತಿ ಅಷ್ಟು ಮಟ್ಟಕ್ಕೆ ಕೆಟ್ಟು ಬಿಟ್ಟಿದೆಯಾ ಅಂತೇಳಿ ನಮಗೊಂದು ಪ್ರಶ್ನೆ ಎದ್ದೇಳುತ್ತೆ. ಏನಂತೀರಿ ಇದಕ್ಕೆ ಪೃಥ್ವಿ ಅವರೇ? ಸರ್, ಇದು ಕೇವಲ ನಮಗೆ ಅನಿಸೋದಷ್ಟೇ ಅಲ್ಲ ಸರ್, ಇದು ಡೇಟಾ ಕೂಡ ಅದನ್ನೇ ಹೇಳಿದೆ. ಸೊ ಬೆಂಗಳೂರು ಜಗತ್ತಿನ ಅತ್ಯಂತ ಟ್ರಾಫಿಕ್ ಇರುವ ನಗರದಲ್ಲಿ ಒಂದಾಗಿದೆ ಸರ್. ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು 2024 ವರದಿಯಲ್ಲಿ ಬೆಂಗಳೂರು ಜಗತ್ತಿನಲ್ಲಿ ಸುಮಾರು 3ನೇ ಸ್ಥಾನದಲ್ಲಿ ಇದೆ ಸರ್, ಆ ರಿಪೋರ್ಟಲ್ಲಿ. ಸೊ ಏನ್ ಹೇಳುತ್ತೆ ಅಂತಂದ್ರೆ, ಸರಾಸರಿ ನಾವು 10 ಕಿಲೋಮೀಟರ್ ಸುಮಾರು ಟ್ರಾವೆಲ್ ಮಾಡಬೇಕಂದ್ರೆ ಇದು 34 ನಿಮಿಷ 10 ಸೆಕೆಂಡ್ ಬೇಕು ಸರ್, ಇಷ್ಟು ಸಮಯ ಇಳಿಯುತ್ತೆ. ಬಟ್ ಅದೇ ಸಿಟಿಯಲ್ಲಿ ಸರಾಸರಿ ನಮಗೆ 17-18 ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಬೆಂಗಳೂರು ದಿನಕ್ಕೆ ಖ್ಯಾತಿ ಗಳಿಸ್ತಾನೆ ಹೋಗ್ತಾ ಇದೆ. ಗಾರ್ಡನ್ ನಗರ ಅಂತ ಆಯಿತು, ಮತ್ತು ಈಗ ಬೇರೆ ಬೇರೆ ಉನ್ನತ ಮಟ್ಟದ ಕೈಗಾರಿಕೆಗಳು ಅಥವಾ ಈಗ ಏನು ಮಾಹಿತಿ ಕೇಂದ್ರಗಳು ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ಜನರು ಹುಡುಕೊಡ್ಕೊಂಡು ಉದ್ಯೋಗ ಆರಿಸ್ಕೊಂಡು ಬರ್ತಾ ಇದ್ದಾರೆ, ಇದರಿಂದನೂ ಕಾರಣ ಇರ್ಬೋದಾ? ಖಂಡಿತ ಸರ್, ಖಂಡಿತ ಇದೆ. ಇವಾಗ ನಮ್ಮ ರೇಡಿಯೋ ಕೇಳುಗರಿಗೆ ಒಂದು ಅಂದರೆ ಉದಾಹರಣೆ ಹೇಳ್ಬೋದಂದ್ರೆ, ಇವಾಗ ಮೆಜೆಸ್ಟಿಕ್ಕಿಂದ ಹಿಡಿದು ವೈಟ್ ಫೀಲ್ಡ್ಗೆ ಹೋಗ್ಬೇಕಂದ್ರೆ ನಮಗೆ ನಿರ್ದಿಷ್ಟ ಸಮಯ ಅಂತ ಕಿಲೋಮೀಟರ್ ಅಂತ ನಾವು ಯೋಚನೆ ಮಾಡಲ್ಲ. ಅಯ್ಯೋ ಅಲ್ಲಿ ಹೋಗ್ಬೇಕಂದ್ರೆ 3 ಅವರ್ ಆಗುತ್ತೆ ಸರ್ ಅಂತ ಆ ಯೋಚನೆದಲ್ಲಿ ಇರ್ತೀವಿ. ಈ ವಿಚಾರವಾಗಿ ಸೊ ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಟ್ರಾಫಿಕ್ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಎಲ್ಲರೂ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ನಿರ್ದಿಷ್ಟ ಕಿಲೋಮೀಟ್ರ್ಗಳಿದೆ ಅದ್ರ ಮೇಲೆ ನಾವು ಟೈಮ್ ಡಿಸೈಡ್ ಮಾಡ್ತೀವಿ. ಬಟ್ ಬೆಂಗಳೂರು ವಾಸಿಗಳಿಗೆ ಇವಾಗ ವೈಟ್ ಫೀಲ್ಡ್ ಅಂದರೆ ಓ 3 ಅವರ್ 4 ಅವರು, ಇವಾಗ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 1 ಅವರ್. ಸೊ ಆ ವಿಚಾರದಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ವೈಟ್ ಫೀಲ್ಡ್ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿ ಅಂದಾಜು? ಸರಾಸರಿ 13-14 ಕಿಲೋಮೀಟರ್ ಇದೆ. ಅಷ್ಟು ಅಂತರ ಹೋಗ್ಲಿಕ್ಕೆ ಕ್ರಮಿಸಕ್ಕೆ 3 ಗಂಟೆ ಬೇಕಾಗ್ತದೆ ಅಂದ್ರೆ ಎಲ್ಲ ಕಾಕ್ರಿ, ನಡ್ಕೊಂಡು ಹೋದ್ರೆ ಆರಾಮ್ ಮುಟ್ಬಹುದು ನಾವು. ಖಂಡಿತ ಸರ್, ಇನ್ನ ಸೈಕಲ್ ಅಲ್ಲಿ ಹೋದ್ರೆ ಇನ್ನ ವೇಗವಾಗಿ ಮುಟ್ತೀವಿ, ಯಾಕಂದ್ರೆ ಬೈಕಿನ ಗಾಡಿಕಿನ ಇದ್ ಮಾಡ್ತೀವಿ. ಬಟ್ ಇದು ಕೇವಲ ತೊಂದರೆ ವಿಷಯ ಅಂತ ಅಲ್ವೇ ಅಲ್ಲ, ಇದು ಉತ್ಪಾದಕತೆ ನಷ್ಟ ಮತ್ತೆ ಇಂಧನ ವ್ಯರ್ಥನೂ ಇದೆ, ಆರೋಗ್ಯ ಹಾನಿ ಕರನ್ನೂ ಆಗುತ್ತೆ, ಮಾನಸಿಕ ಅಸ್ತವ್ಯಸ್ಥ ಮತ್ತು ಒತ್ತಡಕ್ಕೂ ಈಡಾಗ್ತೀವಿ. ಏನಕ್ಕೆ ಅಂದರೆ ಇಷ್ಟು ಟ್ರಾಫಿಕ್ ಇದೆ ಅನ್ನೋದು ನಮಗೂ ಬೇಜಾರು ಪಡುವಂಥ ವಿಚಾರ. ಈ ಒಂದು ಇಷ್ಟು ಚಿಕ್ಕ ಒಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಈ ನಗರಕ್ಕೆ 1 ಕೋಟಿಗಿಂತ ಹೆಚ್ಚು ವಾಹನಗಳು ಕಂಡುಬರ್ತಾ ಇದ್ದಾವೆ. ಇದು ಈ ರಸ್ತೆಗಳಿಗೂ ಮತ್ತು ಹವಾಮಾನಕ್ಕೂ ಪರಿಣಾಮ ಏನು ಕಂಡುಬರ್ತದೆ ನಮಗೆ? ಖಂಡಿತ ಸರ್, ಈ ವಿಚಾರಕ್ಕೆ ಎಲ್ಲರೂ ತುಂಬಾನೇ ತಿಳ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಇದು ಬೆಂಗಳೂರು ಪ್ರದೇಶ ಸುಮಾರು 1.2 ಕೋಟಿ ನೊಂದಿರೋ ಅಂದ್ರೆ ಲೈಕ್ ರಿಜಿಸ್ಟರ್ಡ್ ವೆಹಿಕಲ್ ಸರ್, ಬರೀ ಬೆಂಗಳೂರು ಅರ್ಬನ್ ಅಲ್ಲೇ ಮಾತಾಡ್ತಾ ಇರೋದು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ 3.3 ಕ್ರೋರ್ ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆ ಸರ್, ಇಲ್ಲ RTO ಗಳು ಸೇರಿ. ಈ ಬೆಂಗಳೂರು ಅನ್ನೋದು ಏನಕ್ಕೆ ತುಂಬಾ ಜಾಸ್ತಿ ಆಯ್ತು ಅನ್ನೋದು ಡೆವಲಪ್ಮೆಂಟ್ ಸರ್. ಈ ಡೆವಲಪ್ಮೆಂಟ್ ಏನಕ್ಕೆ ಒಂದೇ ಸಲ ಜಾಸ್ತಿ ಆಯ್ತು ಅಂತಂದ್ರೆ, ಒಂದು ಜಾಬ್ ಗ್ರೋತ್ ಆಯ್ತು ಸರ್. ಒಂದೇ ಸಲ ಜಾಬ್ ಗ್ರೋತ್ ಆಗಿ ವಿತೌಟ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್. ಏನಕ್ಕೆ ಆಯ್ತು ಅಂದ್ರೆ, ಐಟಿ ಬಿಟಿ ಬೆಳವಣಿಗೆ ಆಯ್ತು, ಅವಾಗ ಔಟರ್ ರಿಂಗ್ ರೋಡ್, ಈ ವೈಟ್ ಫೀಲ್ಡ್, ಈ ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ ಆಗ್ತಾ ಇರ್ತಾ ಇದ್ದಂಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದೇ ವೇಗದಲ್ಲಿ ನಾವು ಡೆವಲಪ್ ಮಾಡೋಕ್ಕಾಗಲಿಲ್ಲ ಸರ್. ಸೊ ಏರಿಯಾ ಡೆವಲಪ್ಮೆಂಟ್ ಆಯಿತು, ಬಟ್ ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ಡೆವಲಪ್ ಆಗಲಿಲ್ಲ. ಮತ್ತು ಇನ್ನೊಂದು ವಿಚಾರ ಏನು ತುಂಬ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಾಗಿರೋಂಥ ಏನಂದರೆ, 20-30 ವರ್ಷದ ಡಿಫ್ರೆನ್ಸ್ ನೋಡಿದ್ರೆ ವೆಹಿಕಲ್ ಫಿನಾನ್ಸ್ ಅನ್ನೋದು ತುಂಬಾ ಸುಲಭವಾಯಿತು ಸರ್, ವಾಹನ ಪರ್ಚೇಸ್ ಮಾಡೋದಕ್ಕೆ. ಆಮೇಲೆ ಈ ಬಸ್ಗಿನ್ನ ತುಂಬ ರಿಲಯಬಲ್ ಅನ್ನೋದು ಈಸಿ ಆಯಿತು. ಮತ್ತು ಲಾಸ್ಟ್ ಮೈಲ್ ಕನೆಕ್ಟಿವಿಟಿನೂ ಅಷ್ಟೇ ಸರ್. ಇವಾಗ ನಾವು ಒಂದು ಜಾಗದಿಂದ ಮೇನ್ ರೋಡ್ವರೆಗೂ ಬಸ್ ಇದೆ ಸರ್, ಮೇನ್ ರೋಡಿಂದ ಒಳಗಡೆ ಬಸ್ ಇಲ್ಲ. ಸೊ ಹಾಗಾಗಿ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅನ್ನ ನಾವು ಇದು ಮಾಡ್ಕೊಂಡ್ವಿ. ಇನ್ನೊಂದು ವಿಚಾರ ಏನಂದ್ರೆ, ಈ ಪಾದಚಾರಿ ಮಾರ್ಗ ಅಂದ್ರೆ ಫುಟ್ಪಾತ್ ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವ್, ನಿಮ್ಗೆ ಹೇಳ್ದಂಗೆ ಇದು ಮನೆ ಇಂದ ಹಿಡಿದು ಮೆಟ್ರೋ ಸ್ಟೇಷನ್ ಹೋಗೋವರೆಗೂ ಆ ಕನೆಕ್ಟಿವಿಟಿ ನಮ್ಗೆ ಅಷ್ಟೊಂದು ಇಲ್ಲ ಸರ್. ಹಾಗಾಗಿ ಸೊ ಇದು ತುಂಬಾ ವೇಗವಾಗಿ ಬೆಳ್ಕೊಂಡು ಮತ್ತೆ ಇದು ಒನ್ ಆಫ್ ದಿ, ಇದಕ್ಕೆ ಏನು ನಾವು ಪರಿಹಾರ ಕೊಡ್ಬೋದು ಅಂತಂದ್ರೆ ನೋಡ್ಬೇಕಾಗಿರೋದಂದ್ರೆ, ಅಂದ್ರೆ ಈ ಪರಿಣಾಮಗಳು ಏನಾಗ್ಬೋದು ಅಂದ್ರೆ, ನಮ್ಗೆ ಅಸ್ತಮ, ಹಾರ್ಟ್ ಅಟ್ಯಾಕ್, ಮತ್ತೆ ಶ್ವಾಸಕೋಶದ ಸಮಸ್ಯೆಗಳು, ಮತ್ತೆ ಇದಲ್ದೇನೆ ಏನು ಅಂತಂದಾಗ ಮಾನಸಿಕ ಒತ್ತಡ ಸರ್. ಇವಾಗ ಡಿಪ್ರೆಷನ್ ಆಗಲಿ, ಫ್ರಸ್ಟ್ರೇಷನ್ ಆಗಲಿ, ಜಾಸ್ತಿ ರೋಡ್ ರೇಜ್ ಆಗಲಿ, ಇದೆಲ್ಲ ಪರಿಣಾಮಗಳು ಸರ್ ಈ ಟ್ರಾಫಿಕ್ಕಿಂದನೇ. ಅದಲ್ಲದೆ ನಾವು ಏನ್ ಒಂದು ಕ್ವಶನ್ ನಾವು ಏನು ಹಾಕೋಬಹುದು ಅಥವಾ ಏನು ಕೇಳ್ಬೋದು ಅಂತಂದ್ರೆ, ಎಷ್ಟು ಕಷ್ಟ, ಎಷ್ಟಕ್ಕೆ ನಾವು ವಾಹನಗಳು ಬಂದಿದ್ದಾವೆ ಎಂಬುದಲ್ಲ ಸರ್. ಆಕ್ಚುಲಿ ನಿಜವಾದ ಪ್ರಶ್ನೆ ಏನಂದ್ರೆ, ಯಾಕೆ ನಾಗರಿಕರು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಸ್ ಅನ್ ಆಲ್ಟರ್ನೇಟಿವ್ ನಾವು ಯೋಚನೆ ಮಾಡಿಲ್ಲ, ನಾವು ಬರೀ ಪ್ರೈವೇಟ್ ಟ್ರಾನ್ಸ್ಪೋರ್ಟೇ ನೋಡ್ಕೊಂಡಿದ್ದೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಯಾಕೆ ಕೇಳ್ಕೊಂಡಿಲ್ಲ, ಯಾಕೆ ನಾವು ಸರ್ಕಾರನ ಅಥವಾ ಈ ಸಂಸ್ಥೆಗಳನ್ನ ಕೇಳಿಲ್ಲ ಅನ್ನೋದು ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ ಈ ಕೇಳುಗರಿಗೆ. ಅಂದ್ರೆ ಈಗ ಯೋಜನಾ ಬದ್ಧವಾಗಿ ಸಾರಿಗೆ ಸಂಚಾರ ಮಾಡಕ್ ಆಗ್ತಿತ್ತು, ಆದರೆ ಅದು ಸಂಚಾರಕ್ಕೆ ವಾಹನಗಳ ಮೂಲ ಸೌಕರ್ಯ ಅಥವಾ ವಾಹನಗಳ ಏರ್ಪಾಡು ಮಾಡಿದ್ರೆ ಆಗ್ತಿತ್ತು. ಅದು ಒಂದು, ಅದು ಸ್ವಲ್ಪ ಈ ಥರ ತ್ವರಿತವಾಗಿ ಅಭಿವೃದ್ಧಿ ಆಗ್ಬಿಡ್ತು ಈಗ ಮಾಹಿತಿ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ, ಅದೇ ಥರ ಇದು ಮಾಡಬೇಕಾಗಿತ್ತು. ಇದು ಮಾಡ್ಕೊಳ್ಳೋದು ಈಗಲೂ ಮಾಡ್ಕೋಬೋದು, ಇದು ಸುಲಭ ಇದೆ, ಇದೇನೆ ಯಾಕಂದರೆ ಇದು ಕೈಯಲ್ಲಿರೋದು ಇದು. ಹೌದು ಸರ್, ಹೌದು. ನಮ್ಮ ಮೆಟ್ರೋ ಬಂದಮೇಲೆ ಜಾಮ್ ಕಡಿಮೆ ಆಗ್ತದೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಈಗ ನಮ್ಮ ಮೆಟ್ರೋ ಸಂಚಾರ ದಟ್ಟಣೆ ಹೇಗಿದೆ ಸರ್? ಇವಾಗ ನಮ್ಮ ಮೆಟ್ರೋ ಈಗಾಗಲೇ ಒಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಸರ್. ಆದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಕ್ಕಾಗಲ್ಲ. ಒಂದು ಹಂತದ ಸಮಸ್ಯೆನ ಸಾಲ್ವ್ ಮಾಡಿದೆ, ಯಾಕಂದ್ರೆ ನಮ್ಗೆ ಈಗ ತಾವು ಹೇಳಿದ್ರಲ್ಲ, ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಹೋಗ್ಲಿಕ್ಕೆ ಆವಾಗ 3 ಗಂಟೆ ಬೇಕಾಗಿತ್ತು, ಈಗ ಅವರು ಕನಿಷ್ಠ 1 ಗಂಟೆ ಒಳಗೆ ಬಂದು ಸೇರಕ್ ಆಗುತ್ತದೆ ಅಂತೇಳಿ ಒಂದು ವಿಶ್ವಾಸ ಬಂದ್ಬಿಟ್ಟಿದೆ. ಖಂಡಿತ ಸರ್, ಖಂಡಿತ. ಇವಾಗ ನಮ್ಮ ಮೆಟ್ರೋ ಕೊಡುಗೆಗೆ ನಾವು ಎಲ್ಲರೂ ಧನ್ಯವಾದ ಹೇಳಬೇಕು. ಖಂಡಿತ ಸರ್, ನಾವು ಧನ್ಯವಾದ ಹೇಳ್ತೀವಿ, ಪ್ಲಸ್ ಹಾಗೆ ಪ್ರೋತ್ಸಾಹನೂ ಮಾಡ್ತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯುಟಿಲೈಸ್ ಮಾಡಿ, ನಿಮ್ಮ ಸಮಯನ ಉಳಿಸ್ಕೋಬಹುದು, ಪ್ಲಸ್ ಇಂಧನನು ಉಳಿಸ್ಕೋಬಹುದು. ಆ ವಿಚಾರದಲ್ಲಿ ನಮ್ದು ಫೇಸ್ 2 ಮೆಟ್ರೋ ಕನ್ಸ್ಟ್ರಕ್ಷನ್ ನೆಟ್ವರ್ಕ್ ಸುಮಾರು 75 ಕಿಲೋಮೀಟರ್ ಇದೆ ಸರ್. ಅದೇ ಲೈನ್ ಅಲ್ಲಿ ಆರ್ವಿ ರೋಡ್ ಟು ಬೊಮ್ಸಂದ್ರ ಮತ್ತೆ ಪಿಂಕ್ ಲೈನ್ ನಾಗವರ ಲೈನ್ ಇದೆ. ಇದೇನಾದರೂ ಆಗ್ತಾ ಇದ್ದಂಗೆ ಇನ್ನು ಜಾಸ್ತಿ ಮೆಟ್ರೋ ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ 2024 6 ಲಕ್ಷ ಜನ ಪ್ರತಿನಿತ್ಯ ಓಡಾಡ್ತಾ ಇದ್ರು. ಇವಾಗ 2025 ಆಗಸ್ಟ್ 14 ರೆಕಾರ್ಡ್ ಬ್ರೇಕಿಂಗ್ 10.38 lakhs ಅಂದರೆ 10.38 lakhs ಅಷ್ಟು ಜನ ಪ್ರಯಾಣ ಮಾಡಿ ದಾಖಲೆ ಮಾಡಿದ್ದಾರೆ. ಏನು ಇದೊಂದು ಅಂದರೆ ಏನು ತೋರಿಸುತ್ತೆ ಅಂತಂದರೆ, ಇವಾಗ ಒಳ್ಳೆ ನಂಬುದಾದರೆ ನಾವು ಮಾಸ್ ಟ್ರಾನ್ಸಿಟ್ ಕೊಟ್ಟರೆ ಬೆಂಗಳೂರಿಯನ್ಸ್ ಅಂದರೆ ನಾವು ಬೆಂಗಳೂರು ನಿವಾಸಿಗಳು ತುಂಬ ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡ್ಕೊತಾರೆ ಸರ್. ಹಾಗಂತ ಏನು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ಲಿ ಬಿಟ್ಟೇ ಬಿಡ್ತಾರಂತಲ್ಲ, ಅದನ್ನು ಇರುತ್ತೆ ಇದನ್ನು ಇರುತ್ತೆ, ಬಟ್ ಆ ಟ್ರಾಫಿಕ್ ಅನ್ನೋದು ಕಡಿಮೆ ಆಗುತ್ತೆ ಸರ್. ನಮಗೆ ಆ ವಿಚಾರ, ಅದೇ ಟ್ರಾಫಿಕ್ ಕಡಿಮೆ ಆಗಲು ಮೆಟ್ರೋ ಏನಕ್ಕೆ ಬೇಕಾಗಿದೆ ಮತ್ತು ಏನು ಮಾಡ್ಬೋದು ನಾವು ಅಂದರೆ ಸರ್ಕಾರ ಇವಾಗ ಮತ್ತು ಇಲ್ಲ ಏನು ಮಾಡ್ತಾ ಇದೆ ಅಂದರೆ, BMTC ಮತ್ತು ಸಬ್ ಅರ್ಬನ್ ರೈಲು ಇದ್ರ ಜೊತೆ ನಾವು ಇಂಟಿಗ್ರೇಷನ್ ಆಗ್ತಾ ಇದೆ ಸರ್. ಆಲ್ರೆಡಿ ಇವಾಗ ನಾವು ಇಂಟರ್ಚೇಂಜ್ಗೆ ಸುಲಭ ಆಗುತ್ತೆ, ಮತ್ತು ಕಾಮನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ತೊಗೊಂಡಿದ್ದೀವಿ ಇವಾಗ, ಅದಲ್ಲದೆ ಮತ್ತು ಫೀಡರ್ ಬಸ್ ಅನ್ನು ಇದು ಕೊಡ್ತಾ ಇದ್ದಾರೆ, ಮತ್ತು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇವಾಗ ಮೆಟ್ರೋಗೆ ಲಾಸ್ಟ್ ಮೆಟ್ರೋ ಸ್ಟೇಷನಿಂದ ಹಿಡಿದು ಮೇನ್ ರೋಡ್ವರೆಗೂ ಬೇರೆ ಜಾಗಕ್ಕೆ ಎಲ್ಲಿ ಜನ ವಾಕಬಲ್ ಇದ್ದಾರೋ ಅಥವಾ ಏನು ಸಂಚಾರ ಏನಿದೆಯೋ ಆ ವಿಚಾರಕ್ಕೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡೋದಕ್ಕೆ ಆಲ್ರೆಡಿ ಪ್ರಯಾಸ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಹೆಜ್ಜೆಯಲ್ಲಿ ತಗೊಂಡಿದೆ. ಮತ್ತು ಇನ್ನೊಂದು ಏನಂದರೆ ಲ್ಯಾಂಡ್ ಯೂಸ್ ಪಾಲಿಸಿ ಸರ್ ಮೆಟ್ರೋದ ಜೊತೆ. ಈ ಮೆಟ್ರೋ ಸ್ಟೇಷನ್ನಲ್ಲಿ ಇವಾಗ ಎಲ್ಲಿ ಸುತ್ತಮುತ್ತಲ ಮೆಟ್ರೋ ಸ್ಟೇಷನ್ ಎಲ್ಲಿರುತ್ತೋ ಅಲ್ಲಿ ಡೆನ್ಸ್ ಆಗಿರೋ ಜಾಗದಲ್ಲೇ ನಾವು ಮೆಟ್ರೋ ಸಂಚಾರನ ನೋಡ್ತೀವಿ. ಯಾಕಂದರೆ ಲಾಸ್ಟ್ ಟೈಮ್ ಇಂಟರ್ವ್ಯೂಲ್ಲೂ ಹೇಳಿದ್ವಿ, ರೋಡ್ ಕ್ಯಾರಿಂಗ್ ಕೆಪಾಸಿಟಿ ನೋಡ್ತೀವಿ, ಅದ್ರ ಮೇಲೆ ಆ ರೋಡಲ್ಲಿ ಜಾಸ್ತಿ ಇತ್ತು ಅಂದರೆ ಆ ಲೈನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಆ ವಿಚಾರದಲ್ಲಿ ಇವಾಗ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ಇರೋ ಸ್ಥಳದಲ್ಲಿ ಡೆನ್ಸಿಟಿ, ಮಿಕ್ಸ್ಡ್ ಯೂಸು ಮತ್ತು ಅಫೋರ್ಡಬಲ್ ಹೌಸಿಂಗ್ ಇದೆಯೋ ಅಲ್ಲೋ ಅದು ಆ ವಿಚಾರಕ್ಕೆಲ್ಲ ನಾವು ಲ್ಯಾಂಡ್ ಯೂಸ್ ಪಾಲಿಸಿನ ಕನ್ಸಿಡರ್ ಮಾಡ್ತಾರೆ. ಇವಾಗ ಮೆಟ್ರೋ ವರ್ಸಸ್ ಬಸ್ ಅಂತಲ್ಲ ಸರ್, ಇದು ಮೆಟ್ರೋ ಬಸ್ ಸಬ್ ಅರ್ಬನ್ ರೈಲ್ ಮತ್ತು ಸೈಕಲ್ ಟ್ರ್ಯಾಕ್ ಇದೆಲ್ಲ ಇದ್ದಾಗ ಇಂಟಿಗ್ರೇಟೆಡ್ ಇದ್ದಾಗಲೇ ನಮಗೆ ಇದು ಟ್ರಾಫಿಕ್ ಕಡಿಮೆ ಆಗುತ್ತೆ ಸರ್ ಬೆಂಗಳೂರು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಸಾರಿಗೆಗಳು ಅವ್ರವ್ರ ಕೆಲಸ ಮಾಡ್ಕೊತ ಹೋದರೆ ಆ ಜನ ಎಲ್ಲಾದರೂ ಮೆಟ್ರೋ ಕಡೆ ಬರೋದು ಕಡಿಮೆ ಆಗುತ್ತೆ, ಮತ್ತೆ ಮೆಟ್ರೋ ಅವಲಂಬಿಸಿದ್ದವರು ಅಲ್ಲೇ ಇರ್ತಾರೆ. ಖಂಡಿತ. ಹೌದಲ್ಲ. ಇನ್ನೊಂದು ಪ್ರತಿಭೆಯವರೇ, ಬೆಂಗಳೂರು ಹೊರತುಪಡಿಸಿ ಒಟ್ಟಿಗೆ ನೋಡೋದಾದರೆ ಇಂದು ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ಭಾರತದ ನಗರ ಇರ್ಬೋದು, ಜನ ಹಿಂಗೆ ಸಂಚರಿಸ್ತಾರೆ, ಟೂ ವೀಲರ್ ಉಪಯೋಗಿಸ್ತಾರೆ, ಕಾರು ಉಪಯೋಗಿಸ್ತಾರೆ, ಇದು ಎಲ್ಲ ಕಡೆನೂ ಇದೇ ಥರ ಇರುತ್ತಾ ಹೆಂಗೆ ಸರ್? ಇಡೀ ಭಾರತದಲ್ಲಿ ಮೊಬಿಲಿಟಿ ಅಂದರೆ ಇವತ್ತು ಒಂದು ಕ್ರಾಸ್ ರೋಡ್ಸ್ ಆಗಿದೆ ಸರ್. ಸೊ ಏನಂದರೆ ತುಂಬ ನಗರದಲ್ಲಿ ವಿಶೇಷವಾಗಿ ಈ ಟೈರ್ ಟೂ ಟೈರ್ ತ್ರೀ ನಗರದಲ್ಲಿ ಟೂ ವೀಲರ್ ಮತ್ತೆ ಈ ಚಿಕ್ಕ ಕಾರು ತುಂಬಾ ಮುಖ್ಯವಾದ ಸೌಕರ್ಯಗಳು, ಸಂಚಾರ ಸೌಕರ್ಯಗಳು ತುಂಬಾ ಮುಖ್ಯ, ಪ್ಲಸ್ ತುಂಬಾನೇ ಅವಶ್ಯಕತೆನೂ ಇದೆ. ಇವಾಗ 2025 ರಿಪೋರ್ಟ್ ಬಂದಿತ್ತು ಸರ್, ಈ 15 ನಮ್ಮ ಇಂಡಿಯನ್ ಮಹಾನಗರಗಳಲ್ಲಿ ನಮ್ಗೆ ಮೆಟ್ರೋಸ್ ಇದಾವೆ ಸರ್ 15. ಸೊ ಟೋಟಲ್ ಪ್ರತಿ ವರ್ಷದಲ್ಲಿ 36 crore ಜನ ನಮ್ಮ 15 ನಗರಗಳಲ್ಲಿ ಸಂಚಾರ ಮಾಡ್ತಾರೆ ಸರ್, ಮಾಡ್ತಾರೆ. ಸೊ ಇವಾಗ ಇದು ಈ ನಂಬರ್ಸ್ ನೋಡಿದಾಗ ಇಡೀ ವಿಶ್ವದಲ್ಲೇ ನಮ್ಮ ಇಂಡಿಯಾ ಮೆಟ್ರೋ ಹಬ್ಸ್ ಅಲ್ಲಿ ನಂಬರ್ 36 crore ಜನ ಬಳಕೆದಾರ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಅರ್ಬನ್ ರೈಲ್ ಸಿಸ್ಟಮ್ ಅನ್ನೋದು ಈ ಮೆಟ್ರೋ ಲೈಟ್ ಮತ್ತೆ ಸಬ್ ಅರ್ಬನ್ ರೈಲ್, ಮೋನೋ ರೈಲ್ಸ್ ಇದೆಲ್ಲ ಒಂದು ಇಂಟಿಗ್ರೇಟೆಡ್ ಪಾರ್ಟ್ ಸರ್. ಆ ವಿಚಾರದಲ್ಲಿ ನೋಡಿದ್ರೆ ನಮ್ಮ ಡೆಲ್ಲಿ ಮೆಟ್ರೋ ಸರ್ ತುಂಬಾ ಒಳ್ಳೆ ವಿಚಾರ ಏನು ಅಂತಂದ್ರೆ ಪ್ರತಿನಿತ್ಯ 40-50 lakh ಜನ ಪ್ರಯಾಣ ಮಾಡ್ತಾರೆ ಸರ್. ಅಂದ್ರೆ ಅಷ್ಟು ಮಟ್ಟನ ಹೊಂದಿರುವಂತದ್ದು ಇವಾಗ ಡೆಲ್ಲಿ ಮೆಟ್ರೋ ನೆಟ್ವರ್ಕ್ ಅನ್ನೋದು ತುಂಬಾ ಇದಿದೆ. ಅದಾದ ನಂತರ ನಮ್ಮ ಬೆಂಗಳೂರು. ಸೊ ಬೆಂಗಳೂರು ಜಾಸ್ತಿ ಜನ ಅವಲಂಬನೆ ಮಾಡಿದ್ದಾರೆ. ಅಂದ್ರೆ ಡೆಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇನಿಷಿಯಲ್ ಫೇಸಸ್ ಅಲ್ಲಿ ಫೇಸ್ 1 ಫೇಸ್ 2 ಅಲ್ಲಿ ಬೆಂಗಳೂರು ಅಗ್ರಜ ಸ್ಥಾನದಲ್ಲಿ ಇದೆ. ಅಂದ್ರೆ ಒಂದು ಕಂಪ್ಯಾರಿಟಿವ್ ಮಾಡ್ಕೊಂಡು ಹೋದಾಗ ಇಷ್ಟು ಇಯರ್ ಅಲ್ಲಿ ಇಷ್ಟು ಫೇಸ್ ಆದಾಗ ಇಷ್ಟು ಪ್ಯಾಸೆಂಜರ್ಸ್ ಬಂದಾಗ ಬೆಂಗಳೂರು ಈಸ್ ಆನ್ ದಿ ಟಾಪ್ ಪರ್ಫಾರ್ಮಿಂಗ್ ಅಂತ ಸರ್. ಮತ್ತೆ ಇದ್ರ ಜೊತೆ ಏನು ಸಂದೇಶ ಏನ್ ಕೊಡ್ಬೋದು ಅಂದ್ರೆ ಡಿಮ್ಯಾಂಡ್ ಇದೆ ಜನರಿಗೆ. ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಟ್ರೆ ಅವರು ಸ್ವಂತ ವೆಹಿಕಲ್ ನ ಕಡಿಮೆ ಯುಟಿಲೈಸ್ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇವಾಗ ತುಂಬಾ ಮಹಾನಗರಗಳಲ್ಲಿ ಇನ್ವೆಸ್ಟ್ಮೆಂಟ್, ನೀವು ಹೇಳ್ದಂಗೆ ತುಂಬಾ ಇನ್ನೊಂದು 10-20 ಸಿಟಿಗಳು ಬಂದಾಗ ಅವ್ರಿಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಬೇಕು ಅಂದ್ರೆ ಅದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಅದು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಆ ವಿಚಾರಕ್ಕೆ ನಮ್ಗೆ ಇನ್ವೆಸ್ಟ್ಮೆಂಟ್ಗೂ ಸರ್ಕಾರನು ಸಹಕಾರ ಕೊಡಬೇಕು, ಹಾಗೆ ಮತ್ತೆ ಕೇಂದ್ರ ಸರ್ಕಾರನು ಸಹಕಾರ ಕೊಡಬೇಕು. ಮತ್ತೆ ಮೆಟ್ರೋ ಕನ್ಸ್ಟ್ರಕ್ಷನ್ಗೆ MRTS ಅಂತ ಹೇಳ್ಬಿಟ್ಟು ಒಂದು ವಿಂಗೆ ಇದೆ. ಸೊ ನಮ್ಮ ಅರ್ಬನ್ ಇದೆಲ್ಲ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಲ್ಲಿ ಬರುತ್ತೆ. ಇನ್ನೊಂದು ಪ್ರತಿಯೊರೆ ಈಗ ರಾಜ್ಯದಲ್ಲಿ ಈ ಒಂದು ನಗರಕ್ಕೆ ಬೆಂಗಳೂರು ಮಹಾನಗರಕ್ಕೆ ಮೆಟ್ರೋ ಬಂದು ಈಗ ಸಾಕಷ್ಟು ಸರ್ಕಾರನು ಕೂಡ ಕಲ್ತ್ಕೊಂಡಿದೆ ಹೊಸ ಹೊಸ ಪಾಠಗಳನ್ನ. ಹಾಗಾಗಿ ಈಗ ಉಳಿದ ನಗರಗಳಿಗೆ ಮೆಟ್ರೋ ವಿಸ್ತರಣೆ ಮಾಡುವಾಗ ಈ ಎಲ್ಲ ವಿಷಯಗಳನ್ನ ಗಮನಕ್ಕೆ ತೆಗೆದುಕೊಂಡು ಮಾಡ್ತಾರೆ. ಈಗ ಉದಾಹರಣೆಗೆ ತಾವು ಹೇಗೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಬೆಳೀತೋ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ ಥರ ನಾವು ಸಂಚಾರ ಸಾರಿಗೆನೆ ಬೆಳೆಸ್ಕೊಂಡಿಲ್ಲ, ಅದಕ್ಕಾಗಿ ಸ್ವಲ್ಪ ಅನಾನುಕೂಲ ಆಯಿತು. ಆದರೆ ಈಗ ಮುಂದಿನ ನಗರಗಳಲ್ಲಿ ಹಾಗಾಗೋದೇ ಇಲ್ಲ, ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಸರ್ಕಾರ ಆ ಯೋಜನೆ ಕೈ ಹಾಕ್ತಾರೆ. ಹೌದು ಸರ್, ಹೌದು ಖಂಡಿತ. ಮತ್ತೆ ಇನ್ನೊಂದು ವಿಚಾರ ಏನಂತ, ಈ ಮುಂದಿನ ದಶಕದಲ್ಲಿ ನಿರ್ದೋಷರಾದರೆ ನಾವು ಪ್ರೈವೇಟ್ ವಾಹನ ಮೊದಲು ದೇಶ ಅನ್ನೋ ಬದಲು, ಅಂದರೆ ಪ್ರೈವೇಟ್ ವೆಹಿಕಲ್ ಫಸ್ಟ್ ಅನ್ನೋ ಬದಲು ನಾವು ಇನ್ನೊಂದು ರೋಡ್ಗೆ ಅಂದರೆ ಇನ್ನೊಂದು ದಾರಿಯಲ್ಲಿ ಹೋಗೋದಾದರೆ ಒಂದು ಮಾಸ್ ಟ್ರಾನ್ಸಿಟ್ ಮತ್ತೆ ವಾಕಬಲ್ ಸಿಟಿ ಅಂತ ಅಂದ್ರೆ ಆ ಲಕ್ಷ್ಯವನ್ನು ಹೊಂದಿದೀವಿ ಸರ್. ಇವಾಗ ಆಕ್ಚುಲಿ ಪ್ರೈವೇಟ್ ಓನ್ ವೆಹಿಕಲ್ ಸಿಟಿ ಅಂತ ನಾವು ರೆಕಗ್ನಿಷನ್ ನಮ್ದಲ್ಲ, ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ಮಾಸ್ ಟ್ರಾನ್ಸಿಟ್ ಮತ್ತೆ ವಾಕಬಲ್ ಸಿಟಿ ಅಂತ ಹೇಳ್ಬಿಟ್ಟು ಬೆಂಗಳೂರು ನಾವು ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ವಿಚಾರದಲ್ಲಿ ಸೂಚಿಯಲ್ಲಿ ಹೊರಡ್ತಾ ಇದೀವಿ ಸರ್. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಬೀದರ್, ವಿಜಾಪುರ್ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 24 ಡಿಸೆಂಬರ್ 31 ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10-12 ಡಿಗ್ರಿ ಸೆಂಟಿಗ್ರೇಡ್, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 12-14 ಡಿಗ್ರಿ ಸೆಂಟಿಗ್ರೇಡ್, ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 19-21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 7 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 13-15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಹಲವು ಕಡೆ ದಟ್ಟವಾದ ಮಂಜು ಬೀಳುವ ಹೆಚ್ಚಿನ ಸಾಧ್ಯತೆ ಇದ್ದು ವಾಹನ, ಬಸ್ಸು, ರೈಲು ಸಂಚಾರ ಹಾಗೂ ವಿಮಾನ ಹಾರಾಟಕ್ಕೆ ಅಡಚಣೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಎಲ್ಲರಿಗೂ ನಮಸ್ಕಾರ. ಇದು 15 ಹವಾಮಾನ ಮಿತ್ರ ಸೆಷನ್ನು. ಇದರಲ್ಲಿ ಜಯಲಕ್ಷ್ಮಿ ಅವರು ಶಿವಮೊಗ್ಗದಿಂದ ನಮಗೆ ಒಂದು ಫೀಡ್ಬ್ಯಾಕ್ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈ ತೆಂಗಿನಲ್ಲಿ ಬಿಳಿ ನೊಣ ಈಗ ಪೂರ್ತಿ ವರ್ಷನೂ ಕಂಡು ಬರ್ತಾ ಇದೆ. ಮೊದಲು ಏನಾಗ್ತಾ ಇತ್ತು, ಬರೀ ಬೇಸಿಗೆ ಕಾಲದಲ್ಲಿ ನಾವು ಈ ಬಿಳಿ ನೊಣನ ತೆಂಗುನಲ್ಲಿ ನೋಡ್ತಾ ಇದ್ವಿ ಮರದಲ್ಲಿ. ಬಟ್ ಈಗ ಹವಾ ಬದಲಾವಣೆಯಿಂದ ನಮಗೆ ಈ ಬಿಳಿ ನೊಣ ಪೂರ್ತಿ ವರ್ಷ ನಮಗೆ ಇದು ಕಂಡು ಬರ್ತಾ ಇದೆ. ಆಮೇಲೆ ಈ ಚಿಲ್ಲಿ ಕ್ರಾಪ್ನಲ್ಲಿ, ಇದು ಮೆಣಸಿನಕಾಯಿನಲ್ಲಿ ಏನಾಗ್ತಾ ಇದೆ, ಈ ಜಿಗಿ ಹುಳು ಆಮೇಲೆ ಕಜ್ಜಿ ಹುಳು ಅದರದ್ದು ಸಂಖ್ಯೆ ಬಹಳ ಹೆಚ್ಚಾಗಿದೆ. ಆಮೇಲೆ ಅದು ಸುಮಾರು 30% ಈಲ್ಡ್ನ ಕಡಿಮೆ ಮಾಡ್ತಾ ಇದೆ ಶಿವಮೊಗ್ಗ ಆಮೇಲೆ ಸುತ್ತಮುತ್ತ ಪ್ರದೇಶದಲ್ಲಿ. ಆಮೇಲೆ ಇದರಿಂದ ಈ ಕಜ್ಜಿ ಹುಳು ಆಮೇಲೆ ಲೀಫ್ ಹಾಪರ್ಸು, ವೈಟ್ ಫ್ಲೈಸ್, ಥ್ರಿಪ್ಸಿಂದ ಏನಾಗ್ತಾ ಇದೆ, ಸಾಕಷ್ಟು ಈ ಲೀಫ್ ಕರ್ಲ್ ಡಿಸೀಸ್, ನಾವು ಏನು ಮುರ್ದ ಡಿಸೀಸ್ ಅಂತ ಅಥವಾ ರೋಗ ಅಂತ ಹೇಳ್ತೀವಿ, ಅದು ನಮ್ಮ ಮೆಣಸಿನಕಾಯಿನಲ್ಲಿ ಬಹಳ ಹೆಚ್ಚಿಗೆ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಆಮೇಲೆ ಸುಮಾರು ರೈತರು ಏನು ಮಾಡ್ತಾ ಇದ್ದಾರೆ, ಅವರು ಮೊದಲು ಭತ್ತ ಬೆಳೆಸ್ತಾ ಇದ್ರು ಅಥವಾ ತರಕಾರಿ ಬೆಳೆ ಬೆಳೆಸ್ತಾ ಇದ್ರು, ಈಗ ಅವರೆಲ್ಲ ಅಡಿಕೆ ವ್ಯವಸಾಯಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಶಿವಕುಮಾರ್ ಮಡಿಕೇರಿ ಕೊಡಗುವಿಂದ ಹೇಳ್ತಾ ಇದ್ದಾರೆ, ಈ ಮೆಣಸಿನಲ್ಲಿ ಅಂದರೆ ಬ್ಲ್ಯಾಕ್ ಪೆಪ್ಪರು ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಅದಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಹಂಬಾಳೆ ಬರ್ತಾ ಇಲ್ಲ, ನಾವೇನು ಇನ್ಫ್ಲಾರಸೆನ್ಸ್ ಅಥವಾ ಸ್ಪೈಕ್ ಏನು ಹೇಳ್ತೀವಿ ಅದು ಬರ್ತಾ ಇಲ್ಲ ಸರಿ ಟೈಮ್ಗೆ. ಸೊ ಯಾವಾಗ ಹೂ ಸರಿಯಾಗಿ ಕಟ್ಟಲ್ಲ, ಮೊದಲೇ ಎಲ್ಲ ಬರೀ ಜೂನಲ್ಲೇ ಕಟ್ತಾ ಇತ್ತು. ಸೊ ಆವಾಗ ಅವರೆಲ್ಲ ಇರಿಗೇಟ್ ಮಾಡಿ, ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಅಥವಾ ಮಳೆ ಆಶ್ರಯದಿಂದ ಬೆಳೆಸಿ ಅವ್ರಿಗೆ ಇಳುವರಿ ಸಾಕಷ್ಟು ಬರ್ತಾ ಇತ್ತು. ಬಟ್ ಈ ಹವಾಮಾನ ಬದಲಾವಣೆಯಿಂದ ಏನಾಗಿದೆ, ಅದು ಸ್ಪೈಕು ಅಥವಾ ಇನ್ಫ್ಲಾರಸೆನ್ಸ್ ಅಥವಾ ಹೂ ಸರಿಯಾಗಿ ಟೈಮ್ನಲ್ಲಿ ಇದು ಬರ್ತಾ ಇಲ್ಲ. ಅದರಿಂದ ಏನಾಗಿದೆ, ಇಳುವರಿ ಸುಮಾರು 10-15% ಕಡಿಮೆ ಆಗಿದೆ ಕೊಡಗುನಲ್ಲಿ. ಆಮೇಲೆ ಈ ಮೆಣಸಿಗೆ ಒಂದು ಕ್ವಿಕ್ ವಿಲ್ಟ್ ಅಂತ ನಾವು ಏನು ಹೇಳ್ತೀರಿ, ಕಾಸ್ಟ್ ಬೈ ಫೈಟೋಫ್ತರ ಶಿಲೀಂಧ್ರ, ಫೈಟೋಫ್ತರ ಶಿಲೀಂಧ್ರ ಬಂದಿದೆ, ಅದು ಮೆಣಸಿಗೆ ಸಾಕಷ್ಟು ಹಾನಿ ಮಾಡುತ್ತೆ. ಸೊ ಅದರದ್ದು ಹಾವಳಿ ಹೆಚ್ಚಾಗಿದೆ. ಆಮೇಲೆ ಇದರಿಂದ ರೈತರು ಸುಮಾರು 10-15 ಇಳುವರಿ ಕಡಿಮೆ ತಗೋತಾ ಇದ್ದಾರೆ. ಆಮೇಲೆ ಕೆಲವು ಕಡೆ ನೀರು ನಿಂತ್ಕೋತಾ ಇದೆ ಅವರು ತೋಟದಲ್ಲಿ. ಸೊ ಇದರಿಂದನೂ ಸಾಕಷ್ಟು ಈ ಫಂಗಸ್ಸು ಅಥವಾ ಶಿಲೀಂಧ್ರದಿಂದ ಈ ಇದಕ್ಕೆ ಪೆಪ್ಪರ್ಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಏಲಕ್ಕಿನಲ್ಲಿ ಏನಾಗ್ತಾ ಇದೆ ಅಂದರೆ, ಯಾಕೆಂದರೆ ಈ ಹವಾಮಾನ ಬದಲಾವಣೆಯಿಂದ ಈಗ ಇದು ಏನು ಬರುತ್ತೆ ಪ್ಯಾನಿಕಲು, ಅದಕ್ಕೆ ನಾವು ಏನು ಹೇಳ್ತೀವಿ ಇದು ಇನ್ಫ್ಲಾರಸೆನ್ಸು, ಅದು ಬಹಳ ಲೇಟಾಗಿ ಬರ್ತಾ ಇದೆ. ಇದರಿಂದ ಏಲಕ್ಕಿ ಕಾಯಿ ಕಟ್ತಾ ಇಲ್ಲ. ಆಮೇಲೆ ಇದು ಸಾಕಷ್ಟು ಮಾನ್ಸೂನ್ ಮಳೆಯಿಂದ ಹವಾ ಬದಲಾವಣೆಯಿಂದ ಏಲಕ್ಕಿಗೆ ಬಹಳ ಪೆಟ್ಟು ಆಗ್ತಾ ಇದೆ. ಆಮೇಲೆ ಬಹಳ ಮಳೆಯಿಂದ ಏನಾಗ್ತಾ ಇದೆ, ರೈಸೋಮ್ ರಾಟ್ ಕಾಸ್ಟ್ ಬೈ ಫ್ಯುಸೇರಿಯಂ ಅಂಡ್ ಪಿಥಿಯಂ ಶಿಲೀಂಧ್ರ ಸಾಕಷ್ಟು ಕಡೆ ಎಲ್ಲ ಕಂಡು ಬರ್ತಾ ಇದೆ ಕೊಡಗಿನಲ್ಲಿ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದರೆ ಏಲಕ್ಕಿಗೆ ಸಾಕಷ್ಟು ರೋಗಗಳು ಅಂಟ್ಕೋತಾ ಇದೆ. ಆಮೇಲೆ ಶುಂಠಿ, ಈಗ ಶುಂಠಿನೂ ಭಾಳ ಇಂಪಾರ್ಟೆಂಟ್ ಕ್ರಾಪು ಕೊಡಗಿನಲ್ಲಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಎಲೆ ಚುಕ್ಕೆ ರೋಗ ಸಾಕಷ್ಟು ಕಡೆ ಕಂಡು ಬರ್ತಾ ಇದೆ ಶುಂಠಿ ಮೇಲೆ. ಆಮೇಲೆ ಒಂದು ನ್ಯೂ ಅಂದರೆ ಒಂದು ಹೊಸದು ರೋಗನೂ ಈಗ ಬರ್ತಾ ಇದೆ, ಅದಕ್ಕೆ ನಾವು ಲೀಫ್ ಪ್ಲೈಟ್ ಅಂತ ಹೇಳ್ತೀವಿ. ಅಂದರೆ ಎಲೆ ಮೇಲೆ ಬರುತ್ತೆ, ಎಲೆ ಎಲ್ಲ ಈ ರಾಟ್ ಆಗಿ ಅದು ಒಂಥರ ಬೆಳೆಗೆ ಭಾಳ ಹಾನಿ ಮಾಡುತ್ತೆ. ಸೊ ಅದು ಎಲ್ಲ ಕಡೆನೂ ಕಂಡು ಬರ್ತಾ ಇದೆ. ಇದು ಒಂದು ಶಿಲೀಂಧ್ರ, ಇದು ಒಂದು ಹೊಸ ಇದು ರೋಗ ಅಂಟ್ಕೊಂಡಿದೆ ಶುಂಠಿಗೆ ಕೊಡಗಿನಲ್ಲಿ. ಇದು ಯಾಕಂದರೆ ಈ ಬೆಳಗ್ಗೆ ಸಾಕಷ್ಟು ಫಾಗ್ ಅಥವಾ ಮಿಸ್ಟ್ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಇದರಿಂದ ಹ್ಯುಮಿಡಿಟಿ ಭಾಳ ಹೆಚ್ಚಾಗಿದೆ. ಆಮೇಲೆ ಲೈಟ್ ಅಷ್ಟು ಬರಲ್ಲ, ಸನ್ಲೈಟ್ ಅಷ್ಟು ಬರ್ತಾ ಇಲ್ಲ. ಸೊ ಇದರಿಂದ ಈ ಪೈರಿಕ್ಯುಲೇರಿಯಾ ಲೀಫ್ ಬ್ಲೈಟು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಮೇಲೆ ಅನಿಲ್ ಕುಮಾರ್ ಬಾಲುಪೇಟ್ ಸಕಲೇಶ್ಪುರ ಹಾಸನಿಂದ ಹೇಳ್ತಾ ಇದ್ದಾರೆ, ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಆಯಿಲ್ ಪಾಮ್ ಆಮೇಲೆ ಈ ಏಲಕ್ಕಿ ಬಾಳೆ ಇದೆಲ್ಲ ಅವರು ನೆಟ್ಟಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಈ ಮಳೆ ಆಮೇಲೆ ಶೀತ ಭಾಳ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದರೆ ಸುಮಾರು ಟೆಂಪರೇಚರೂ ಕಡಿಮೆ ಆಗ್ತಾ ಇದೆ. ಸೊ ಆವಾಗ ಈ ಬೆಳೆಗಳ ಎಲ್ಲ ಕುಂಠಿತವಾಗಿ ಬೆಳ್ಕೋತವೆ. ಸೊ ಅದಕ್ಕೆ ಅವ್ರು ಏನು ಅವ್ರ ಪ್ರಕಾರ ಏನಾಗಿದೆ ಅಂದರೆ ಈ ಬಿತ್ತನೆ ಏಲಕ್ಕಿ ಆಗಲಿ ಅಥವಾ ಬಾಳೆ ಆಗಲಿ ಅಥವಾ ಆಯಿಲ್ ಪಾಮ್ ಆಗಲಿ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆಮೇಲೆ ರಾಕೇಶು ವಿಜಯಪುರದಲ್ಲ ಇಂದಿ ತಾಲೂಕಿಂದ ಹೇಳ್ತಾ ಇದ್ದಾರೆ, ಅವ್ರ ಹತ್ರ 5 ಎಕರೆ ಇದೆ, ಅವರು ಮಿಶ್ರ ಬೆಳೆ ಮಾಡ್ತಾ ಇದ್ದಾರೆ. ಸೊ ಮಿಶ್ರ ಬೆಳೆಯಿಂದ ಅವ್ರಿಗೆ ಸಾಕಷ್ಟು ಡಿಸೀಸ್ ಎಲ್ಲ ಕಡಿಮೆ ಆಗಿದೆ. ಅವರು ದಾಳಂಬ್ರೆ ಆಮೇಲೆ ಮುಸ್ಕಿನ ಜೋಳ ಸಾಕಷ್ಟು ಬೆಳೀತಾರೆ, ತರಕಾರಿ ಬೆಳೆಯನ್ನು ಸಾಕಷ್ಟು ಅವರು ಬೆಳೆಸ್ತಾ ಇದ್ದಾರೆ. ಬಟ್ ಈ ವರ್ಷ ಏನಾಗಿದೆ, ಹೆಚ್ಚಿಗೆ ಮಳೆ ಬಂದಿದೆ. ಸೊ ಮಳೆಯಿಂದ ಸಾಕಷ್ಟು ರೋಗ ಅಂಟ್ಕೊಂಡಿದೆ ಎಲ್ಲ ಕ್ರಾಪ್ಗೂ. ಸುಮಾರು 20% ಇಳುವರಿ ಅವ್ರಿಗೆ ಕಡಿಮೆ ಆಗಿದೆ. ಆಮೇಲೆ ಮೋಹನ್ ನಾಯ್ಕ್ ಇಟ್ಟಿಗಿ ರಾಣಿಬೆನ್ನೂರು ಹಾವೇರಿ ಡಿಸ್ಟ್ರಿಕ್ಟಿಂದ ನಮಗೆ ತಿಳಿಸಿದ್ದಾರೆ, ಅವ್ರ ಹತ್ರ 5 ಎಕರೆ ಇದೆ, ಅವರು ಮುಸ್ಕಿನ ಜೋಳ ಶೇಂಗಾ ಗೋಧಿ ಆಮೇಲೆ ತರಕಾರಿ ಬೆಳೆ ಎಲ್ಲ ಬೆಳೆಸ್ತಾರೆ. ಸೊ ಈ ಸಲ ಏನಾಗಿದೆ ಅಂದರೆ ಅವ್ರಿಗೆ ಸಾಕಷ್ಟು ಮಳೆ ಬಂದಿಲ್ಲ ಅವರ ಪ್ರದೇಶದಲ್ಲಿ ಇಟಗಿನಲ್ಲಿ. ಸೊ ಅದರಿಂದ ಅವ್ರಿಗೆ ಸುಮಾರು 35% ಇಳುವರಿನಲ್ಲಿ ಕಡಿಮೆ ಆಗಿದೆ. ಆಮೇಲೆ ಕಬ್ಬಿಗೆ ಸಾಕಷ್ಟು ಗೊಣ್ಣೆ ಹುಳ ಅಂದರೆ ಈ ಬೇರ್ ಹುಳ ಅಂತ ನಾವು ಏನು ಹೇಳ್ತೀವಿ ಆ ಬೇರೆಲ್ಲ ತಿಂತಾ ಇರ್ತವೆ. ಸೊ ಅದು ಭಾಳ ಹೆಚ್ಚಿಗಾಗಿದೆ ಕಬ್ಬು ಕ್ರಾಪ್ನಲ್ಲಿ. ಸೊ ಇದರಿಂದ ಏನಾಗಿದೆ ಅಂದರೆ ಅವ್ರದ್ದು ಕಾಸ್ಟು ಭಾಳ ಹೆಚ್ಚಿಗಾಗಿದೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗಿದೆ. ಸೊ ಇದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಅವರ ಆದಾಯನೂ ಭಾಳ ಕಡಿಮೆ ಆಗಿದೆ. ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಂಪೆನ್ಸೇಟರಿ ರಿಲೀಫು ಕೊಡಬೇಕಂತ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನಮಸ್ಕಾರ. ಅಳಿಸೋಕು ಅಲ್ಲ ನಮ್ಮ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:20. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384-2942. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಈಗ ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಹೊಸ ಆವಿಷ್ಕಾರ ಕಾರ್ಯಕ್ರಮ ಕೇಳೋಣ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯಕಾಂತಿ ಬೀಜಗಳು ಗಾತ್ರದಲ್ಲಿ ಸಣ್ಣದಾಗಿದ್ರೂ ಪೌಷ್ಟಿಕಾಂಶದಲ್ಲಿ ಮಾತ್ರ ಅವು ತುಂಬ ಶ್ರೀಮಂತವಾಗಿದೆ. ಇವುಗಳಲ್ಲಿ ವಿಟಮಿನ್ ಇ ಅಧಿಕವಾಗಿದ್ದು ದೇಹದ ಜೀವಕೋಶಗಳನ್ನು ಸ್ವತಂತ್ರ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತೆ. ಜೊತೆಗೆ ಬಿ ವರ್ಗದ ಜೀವಸತ್ವಗಳು ಮೆಗ್ನೀಷಿಯಂ, ಸೆಲೆನಿಯಂ ಮತ್ತು ತಾಮ್ರದಂತಹ ಖನಿಜಗಳು ದೇಹದ ಸಮರ್ಪಕ ಕಾರ್ಯಕ್ಕೆ ನೆರವಾಗುತ್ತವೆ. ಈ ಬೀಜಗಳು ಹೃದಯದ ಆರೋಗ್ಯ ಕಾಪಾಡುವುದರ ಜೊತೆಗೆ ಆರೋಗ್ಯಕರ ಕೊಬ್ಬುಗಳನ್ನ ಕೂಡ ಹೊಂದಿದೆ. ಮೆದುಳಿನ ಕಾರ್ಯವನ್ನು ಇದು ಬೆಂಬಲಿಸುತ್ತೆ. ಚರ್ಮವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಕರುಳಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಸೂರ್ಯಕಾಂತಿ ಬೀಜಗಳನ್ನ ತಿನ್ನೋದ್ರಿಂದ ತೂಕ ಇಳಿಕೆ ಆಗುತ್ತೆ ಹಾಗೂ ದೇಹಕ್ಕೆ ಅನೇಕ ಪ್ರಯೋಜನವನ್ನು ನೀಡುತ್ತೆ ಅಂತ ಕೂಡ ಹೇಳ್ತಾರೆ. ಸೂರ್ಯಕಾಂತಿ ಬೀಜಗಳು ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಮತ್ತು ತಾಮ್ರದಂತಹ ಖನಿಜಗಳನ್ನ ಹೊಂದಿದೆ. ಈ ಖನಿಜಗಳು ಮೂಳೆಯ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೂರ್ಯಕಾಂತಿ ಬೀಜಗಳು ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತೆ. ಈ ಪೋಷಕಾಂಶಗಳು ಆರೋಗ್ಯಕರ ರೋಗ ನಿರೋಧಕ ವ್ಯವಸ್ಥೆಯನ್ನು ಬೆಂಬಲಿಸುತ್ತೆ. ಉತ್ತಮ ದೃಷ್ಟಿಗೆ ಪ್ರಮುಖವಾಗಿವೆ ಮತ್ತು ಕಣ್ಣಿನ ಪೊರೆ ಬರುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತಂತೆ. ಸೂರ್ಯಕಾಂತಿ ಬೀಜಗಳಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ಈ ನಾರು ರಕ್ತದಲ್ಲಿನ ಗ್ಲೂಕೋಸ್ನ ವೇಗವನ್ನು ನಿಧಾನಗೊಳಿಸುತ್ತೆ. ಇದು ಪುರುಷರಲ್ಲಿ ಸಂತಾನೋತ್ಪತ್ತಿ, ವೀರ್ಯ ಉತ್ಪಾದನೆ ಹೆಚ್ಚಳಕ್ಕೂ ಸೂರ್ಯಕಾಂತಿ ಬೀಜಗಳಲ್ಲಿರುವ ಈ ಪೋಷಕಾಂಶಗಳು ಸಹಾಯಕಾರಿಯಾಗಿದೆ. ಸೂರ್ಯಕಾಂತಿ ಬೀಜಗಳಲ್ಲಿರುವ ಮೆಗ್ನೀಷಿಯಂ ಮಹಿಳೆಯರ ಮುಟ್ಟಿನ ಸೆಳೆತವನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತಂತೆ. ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೂರ್ಯಕಾಂತಿ ಬೀಜಗಳು ಸ್ತನ ಮತ್ತು ಕೊಲೋನ್ ಕ್ಯಾನ್ಸರ್ಗಳ ಹೋರಾಟದ ಗುಣಗಳನ್ನು ಹೊಂದಿವೆ. ಇದನ್ನು ಸಲಾಡ್ ರೂಪದಲ್ಲಿ ತೆಗೆದುಕೊಳ್ಳಬಹುದು ಅಥವಾ ಮೊಸರಿನೊಂದಿಗೆ ಅಥವಾ ತಿಂಡಿಯಾಗಿ ಕೂಡ ಸೂರ್ಯಕಾಂತಿ ಬೀಜಗಳನ್ನ ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳೋದ್ರಿಂದ ಉತ್ತಮ ಆರೋಗ್ಯವನ್ನ ಪಡೆಯಬಹುದು ಎಂದು ದಿನಪತ್ರಿಕೆಯೊಂದರಲ್ಲಿ ವರದಿಯಾಗಿದೆ. ಜೇನು ಸಾಕಾಣೆದಾರರಿಗೆ ಜೇನುತುಪ್ಪ ಸಂಗ್ರಹಣೆಯದ್ದೇ ಒಂದು ದೊಡ್ಡ ಶ್ರಮದಾಯಕ ಕೆಲಸ ಅಂತ ಹೇಳಬಹುದು. ಸಣ್ಣ ಪ್ರಮಾಣದ ಜೇನು ಕೃಷಿಕರಿಗೆ ಇದು ಅಷ್ಟಾಗಿ ಸವಾಲಿನ ಕೆಲಸ ಅಲ್ಲ. ಆದರೆ ಜೇನು ಕೃಷಿಯನ್ನೇ ಪ್ರಧಾನವಾಗಿ ಮಾಡುವವರಿಗೆ ಜೇನುತುಪ್ಪ ಸಂಗ್ರಹಣೆಗೆಂದೇ ಹೆಚ್ಚು ಸಮಯ ಮೀಸಲಿಡುವುದು ಅನಿವಾರ್ಯವಾಗಿದೆ. ಮಾರುಕಟ್ಟೆಯಲ್ಲಿ ಜೇನುತುಪ್ಪ ಸಂಗ್ರಹಕ್ಕೆ ಮಾನವ ಚಾಲಿತ ಸಾಧನಗಳು ಲಭ್ಯ ಇರೋದು ಇದಕ್ಕೆ ಕಾರಣ. ಇದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಜೇನು ಕೃಷಿಕರಾದ ತಿಮ್ಮಣ್ಣ ಭಟ್ ಅವರು 2 ವರ್ಷದ ಕೆಳಗೆ ಮಾನವ ಚಾಲಿತ ಸಾಧನವನ್ನು ಮತ್ತಷ್ಟು ಸುಧಾರಿಸಿ ಜೇನು ಕೃಷಿಕರಿಗೆ ಅನುಕೂಲಕರ ಆಗುವಂತೆ ರೂಪಿಸಿದ್ದಾರೆ. ಇಲ್ಲಿ ಸಾಧನದ ಹ್ಯಾಂಡಲ್ ತೆಗೆದು ಆ ಜಾಗದಲ್ಲಿ ಬ್ಯಾಟರಿ ಡ್ರಿಲ್ ಅಳವಡಿಸಿದ್ದಾರೆ. 2 ಚಾರ್ಜ್ ಆದ ಬ್ಯಾಟರಿಗಳಿಂದ ದಿನದಲ್ಲಿ 25-30 ಜೇನು ಪೆಟ್ಟಿಗೆಗಳಿಂದ ಆರಾಮಾಗಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಬಹುದು. ಇದರಿಂದ ಜೇನುತುಪ್ಪ ಸಂಗ್ರಹಣೆ ಕೆಲಸಕ್ಕೆ ಮತ್ತಷ್ಟು ವೇಗ ಸಿಗೋದಲ್ಲದೆ ಜೇನು ಕೃಷಿಕರ ಶ್ರಮ, ಸಮಯ ಎರಡೂ ಉಳಿತಾಯ ಆಗತ್ತೆ. ಈ ಸಾಧನದ ಒಟ್ಟು ಬೆಲೆ 6,500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ನೀವು ತಿಮ್ಮಣ್ಣ ಭಟ್ ಅವರನ್ನೇ ಸಂಪರ್ಕಿಸಬಹುದು. ಇವರ ಸಂಪರ್ಕ ಸಂಖ್ಯೆ 8762094803. ಮತ್ತೊಮ್ಮೆ 8762094803. ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6 ಮಂಗಳವಾರ ಬೆಳಿಗ್ಗೆ 10 ಮಂಡ್ಯ ತಾಲೂಕು ಕೀಲಾರ ಗ್ರಾಮದ MTN ಕುಮಾರ್ ಹಾಗೂ HS ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ ನಲ್ಲಿ. ನಾನು HS ಮುಕ್ತಾ. ನಾನು MTN ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಎಲ್ಲರೂ ಬನ್ನಿ. ಶಾರದಮ್ಮನವರೇ, ಸರಸಮ್ಮನವರೇ, ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಮ್ಮ. ಸುಂದರಮ್ಮನವರೇ, ಚಂದ್ರಮ್ಮನವರೇ, ಫಾತಿಮಾ ಬೇಗಮ್ಮನವರೇ, ಖಾತ್ರಿಯಿಂದ ನೀವು ಬರ್ಬೇಕ್ರಮ್ಮ. ಈ ಬಾರಿಯ ಅತಿಥಿ ಸೌರಶಕ್ತಿ ತಜ್ಞ ತಂತ್ರಜ್ಞಾನಿ JV ಹರ್ಷ. ಬನ್ನಿ ಜಾಣರೇ, ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಲಂಗಣ್ಣೋರೆ, ಲಿಂಗಣ್ಣೋರೆ, ಚಿಕ್ಕಣ್ಣೋರೆ, ದೊಡ್ಡಣ್ಣೋರೆ, ಲಕ್ಷ ಬಿಟ್ಟು ಬರ್ಬೇಕ್ರಣ್ಣ. ಕಮಲಮ್ಮನವರೇ, ವಿಮಲಮ್ಮನವರೇ, ಅಂಬುಜಾಕ್ಷಿ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಣ್ಣ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತಾ ನೇಚರ್ ಆರ್ಚರ್ಡ್ ನಲ್ಲಿ ಜನವರಿ 6 ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು. ವ್ಯಾಕ್ಯೂಮ್ ಪ್ಯಾಕಿಂಗ್ ಅನ್ನೋದು ಆಹಾರ ಮತ್ತು ಕೃಷಿ ಉತ್ಪನ್ನಗಳ ಸಂರಕ್ಷಣೆಗೆ ಬಳಸುವ ಆಧುನಿಕ ಮತ್ತು ಪರಿಣಾಮಕಾರಿ ಪ್ಯಾಕೇಜಿಂಗ್ ವಿಧಾನವಾಗಿದೆ. ಈ ವಿಧಾನದಲ್ಲಿ ಪ್ಯಾಕೆಟ್ ಒಳಗಿನ ಗಾಳಿಯನ್ನು ಸಂಪೂರ್ಣವಾಗಿ ಅಥವಾ ಹೆಚ್ಚಿನ ಮಟ್ಟಿಗೆ ತೆಗೆದುಹಾಕಿ ಹೀಟ್ ಸೀಲಿಂಗ್ ಮೂಲಕ ಮುಚ್ಚಲಾಗುತ್ತೆ. ಗಾಳಿಯಲ್ಲಿರುವ ಆಮ್ಲಜನಕ ಅಂದರೆ ಆಕ್ಸಿಜನ್ ಆಹಾರ ಹಾಳಾಗಲು ಪ್ರಮುಖ ಕಾರಣ ಆಗಿರೋದ್ರಿಂದ ಅದನ್ನು ಕಡಿಮೆ ಮಾಡಿದಾಗ ಆಹಾರ ವಸ್ತುಗಳ ಉಸಿರಾಟದ ವೇಗ ನಿಧಾನಗೊಳ್ಳುತ್ತೆ. ಇದರಿಂದ ಆಕ್ಸಿಡೇಷನ್ ಕ್ರಿಯೆ, ಬ್ಯಾಕ್ಟೀರಿಯಾ, ಶಿಲೀಂಧ್ರ ಹಾಗೂ ಕೀಟಗಳ ಬೆಳವಣಿಗೆ ತಗ್ಗಿ ಆಹಾರ ವಸ್ತುಗಳು ದೀರ್ಘಕಾಲ ಸುರಕ್ಷಿತವಾಗಿ ಉಳಿಯುತ್ತವೆ. ವ್ಯಾಕ್ಯೂಮ್ ಪ್ಯಾಕಿಂಗ್ನ ಪ್ರಮುಖ ಲಾಭ ಅಂದರೆ ಆಹಾರದ ಶೆಲ್ಫ್ ಲೈಫ್ ಅಥವಾ ಶೇಖರಣಾವಧಿಯನ್ನು ಹೆಚ್ಚಳ ಮಾಡೋದು. ರಾಗಿ, ಅಕ್ಕಿ, ಬೇಳೆಕಾಳು, ಸಿರಿಧಾನ್ಯ, ಒಣಮೆಣಸು, ಮಸಾಲೆ ಪುಡಿ, ಒಣಹಣ್ಣುಗಳು ಹಾಗೂ ಮೌಲ್ಯವರ್ಧಿತ ಆಹಾರ ವಸ್ತುಗಳಿಗೆ ಈ ವಿಧಾನ ಅತ್ಯಂತ ಸೂಕ್ತವಾಗಿದೆ. ಸಾಮಾನ್ಯ ಪ್ಯಾಕಿಂಗ್ನೊಂದಿಗೆ ಹೋಲಿಸಿದರೆ ವ್ಯಾಕ್ಯೂಮ್ ಪ್ಯಾಕಿಂಗ್ನಲ್ಲಿ ಆಹಾರದ ಬಣ್ಣ, ರುಚಿ, ವಾಸನೆ ಮತ್ತು ಪೌಷ್ಟಿಕತೆ ಹೆಚ್ಚು ಕಾಲ ಉಳಿಯುತ್ತೆ.